ಸಮೇತಿ. ಯಾವ ಆತ್ಮನು ತಾನೇ ತಾನಾಗಿ ಆತ್ಮಸ್ವರೂಪನೇ ಆಗಿದ್ದವನು, ತಾನೇ ಆತ್ಮನು ಎನ್ನುವ ಅರಿವನ್ನು ಹೊಂದುವ ಪೂರ್ವದಲ್ಲಿ, ಅಜ್ಞಾನದ ಸಮಯದಲ್ಲಿ ಮಾಯಾ ಪರಿಮೋಹಿತ ಆತ್ಮ, ಅದೇ ಆತ್ಮನು ಏನಾಗಿದ್ದಾನೆ, ಮಾಯೆಯಿಂದ ಕವಚಲ್ಪಟ್ಟಿದ್ದಾನೆ, ಮಾಯೆಯಿಂದ ಹೊರಗೂಡಲ್ಪಟ್ಟಿದ್ದಾನೆ, ಮಾಯೆಯ ಅಧೀನದಲ್ಲಿ ಸಿಲುಕಿಕೊಂಡಿದ್ದಾನೆ, ಸಿಲುಕಿಕೊಂಡಂತೆ. ಹೀಗಾಗಿ ಅವನು ಶರೀರಿ ಆಗ್ತಾನೆ, ಶರೀರನ ಹೊಂದಿ ಶರೀರಿ ಆಗ್ತಾನೆ, ಅಶರೀರನಾದವನು ಶರೀರಿ ಆಗ್ತಾನೆ, ಆ ಶರೀರವನ್ನ ತನ್ನ ಮನೆಯನ್ನಾಗಿ ಮಾಡ್ಕೊಳ್ತಾನೆ, ತಾನೇ ಆ ಶರೀರ ಎನ್ನುವ ರೀತಿ ನಡೆದುಕೊಳ್ತಾನೆ. ಸ್ತ್ರೀ ಅನ್ನ ಪಾನಾದಿ ಸಮಸ್ತ ವಿಚಿತ್ರ ಭೋಗೈ ಸಹ, ಅನೇಕಾನೇಕ ವಿಚಿತ್ರ ವಿಚಿತ್ರವಾದ ಭೋಗಗಳಲ್ಲಿ ತೊಡಗುತ್ತಾನೆ. ಹೀಗೆ ಅವನು ಜಾಗೃತ ಸ್ಥಿತಿಯಲ್ಲಿ ಇವತ್ತು ಭೋಗಗಳನ್ನು ಭೋಗಿಸ್ತಾ ತನ್ನ ಕಾಲವನ್ನು ಕಳಿತಾನೆ, ಪುನಃ ಮತ್ತೆ ಜನ್ಮಿಸಿ ಬರ್ತಾನೆ, ಮತ್ತೆ ಭೋಗದಲ್ಲಿ ತೊಡಗುತ್ತಾನೆ, ಮತ್ತೆ ಜನ್ಮಿಸಿ ಬರ್ತಾನೆ, ತನ್ನ ಸಮಯವನ್ನು ಕಳ ಅದಾವುದೋ ಒಂದು ಜನ್ಮದಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ, ಯಾಕೆ ನನಗಿಷ್ಟೊಂದು ಹಿಂಸೆಗಳು, ಯಾವ ಕಾರಣದಿಂದಾಗಿ ನನಗೆ ಈ ನೋವುಗಳು ಅನ್ನುವ ಪ್ರಶ್ನೆ ಅವನಿಗೆ ಉದ್ಭವವಾಗಿ ಅವನು ಮುಮುಕ್ಷವಾಗುವ ಸಾಧ್ಯತೆ ಇದೆ. ಅಲ್ಲಿಯವರೆಗೂ ಇದೇ ಹುಟ್ಟು ಸಾವುಗಳ ಕ್ರಮದಲ್ಲಿ ಅವನು ಭ್ರಮಿತವಾದ ಜೀವನ ನಡೆಸ್ತಾ ಇರ್ತಾನೆ. ಅದೇ ರೀತಿಯಾಗಿ ಸ್ವಪ್ನದಲ್ಲಿಯೂ ಕೂಡ ತನ್ನ ಲೋಕವನ್ನು ತಾನೇ ಸೃಷ್ಟಿಸಿಕೊಳ್ತಾನೆ. ಸ್ವಪ್ನೇ ಸಜೀವ ಸುಖ ದುಃಖ ಭುಕ್ತ ಸಜೀವ, ಅದೇ ಜೀವಾತ್ಮ ಯಾವನು ಶರೀರವನ್ನು ಹೊಂದಿದ್ದಾನೋ, ಹುಟ್ಟು ಸಾವುಗಳನ್ನ ಹೊಂದ್ತಾ ಇದ್ದಾನೋ ಅದೇ ಜೀವಾತ್ಮ. ಸಜೀವ ಸ್ವಪ್ನದಲ್ಲಿ ಕನಸಿನಲ್ಲಿ ಸ್ವಮಾಯೆಯ, ಇದು ಈಶ್ವರ ಮಾಯ ಅಲ್ಲ, ವ್ಯತ್ಯಾಸ ನೋಡ್ರಿ. ಈಶ್ವರ ಮಾಯ ಅಂದ್ರೆ ಏನ್ ಗೊತ್ತಾ, ಸಮಸ್ತ ಸೃಷ್ಟಿಯೂ ಈಶ್ವರ ಮಾಯ, ಆದ್ರೆ ನಾವೇನ್ ಕಮ್ಮಿ ಇಲ್ಲ ಜೀವ, ನಾವು ಸಹಿತ ಏನು ಅವನು ಈ ಸೃಷ್ಟಿ ಮಾಡಿದ್ರೆ ನಾವು ಸೃಷ್ಟಿ ಮಾಡ್ತೀವಿ, ನೀನು ಯಾರು ನಾನು ಮಾಡಿ ಬರ್ತದೆ, ನಾವೇನು ಸೃಷ್ಟಿ ಮಾಡಿದ್ರು, ಸ್ವಾಮಿ ನಮ್ಮ ಕನಸನ್ನು ಯಾರು ಸೃಷ್ಟಿ ಮಾಡಿ, ಆವಾಗ ಯಾವ ಮಾಯಾ ಕೆಲಸಕ್ಕೆ ಬಂತು, ಸ್ವಮಾಯ. ಏನು ಕನಸು ಅಂತ ಜಾಗೃತದ ಸಮಯದಲ್ಲಿ ಬರ್ಕೊಡು, ಈಗ ಈ ಡೆಫಿನೇಷನ್ ಬಹುಶಃ ಇದು ಸಿಗ್ಲಿಕ್ಕಿಲ್ಲ, ಅದಕ್ಕೆ ಬರ್ಕೊಡು ಅಂತ. ಜಾಗೃತ ಸಮಯದಲ್ಲಿ ಅನುಭವಿಸಿದ ಅನುಭವಗಳು ವಾಸನಾ ರೂಪದಲ್ಲಿ ನಮ್ಮಲ್ಲಿ ಉಳಿದುಕೊಂಡು ಮತ್ತೆ ಚಿಗುರೊಡೆದು ಸ್ಥೂಲ ಪ್ರಪಂಚದಲ್ಲಿ ವ್ಯಕ್ತವಾಗುವ ಸಾಧ್ಯತೆಯನ್ನು ಕಳೆದುಕೊಂಡಾಗ ಸುಮ್ಮನಿರುವ ಸಾಧ್ಯತೆಯೂ ಇಲ್ಲದೇ ಇದ್ದಾಗ ತಾನು ಚಟುವಟಿಕೆಯಲ್ಲಿ ತೊಡಗಲಿಕ್ಕಾಗಿ ತನ್ನದೇ ಆದ ಲೋಕವನ್ನು ಸೃಷ್ಟಿಸಿಕೊಳ್ಳುತ್ತದೆ. ಆ ಲೋಕವನ್ನು ಸ್ವಪ್ನ ಲೋಕವೆಂದು ಕರೆಯುತ್ತಾರೆ, ಸ್ವಪ್ನವೆಂದು ಕರೆಯುತ್ತಾರೆ. ಒಂದೇ ವಾಕ್ಯಾತಲ ಯೋಗೀಶ್ ಕನ್ನಡ ಚಲೋ, ಹಾ ಕನ್ನಡ ವ್ಯಾಕರಣ ಯಾವುದಾದ್ರೂ ಒಂದು ಭಾಷೆಯಲ್ಲಿ ನಿಮ್ಮ ವ್ಯಾಕರಣ ನಿಮ್ಗೆ ಗೊತ್ತಿರಬೇಕು. ಎಲ್ಲ ಭಾಷೆಗಳು ಕನ್ನಡ. ಈಗ ನೋಡ್ರಿ ಆ ವಾಕ್ಯ ಏನ್ ಹೇಳ್ತದೆ, ಏನ್ ಹೇಳ್ತದೆ ಅಲ್ಲೋ ವ್ಯಾಖ್ಯಾನ ನೋಡ್ತಾ ಹೋಗ್ರಿ, ಓದ್ತಾ ಅದರ ವ್ಯಾಖ್ಯಾನವನ್ನು ಅರ್ಥ ಮಾಡ್ತಾ ಹೋಗ್ರಿ. ಸ್ವಪ್ನ ಲೋಕ ಅಂದ್ರೆ ಏನ್? ಜಾಗ್ರತ ಜಾಗೃತ ಸಮಯದಲ್ಲಿ ಹೌದಲ್ಲ ಅದ್ಮಾಡ್ಬಿಟ್ಟು ಉಳಿತಾವೇನು, ಆಮೇಲೆ ಏನಾಗ್ತದೆ? ಅವು ಸಂದರ್ಭಾನುಸಾರ ಚಿಗುರು ಹೊಡಿತಾವೆ. ಚಿಗುರು ಹೊಡೆದಾಗ ಮುಂದೆ ಸ್ಥೂಲ ಪ್ರಪಂಚದಲ್ಲಿ ವ್ಯಕ್ತವಾಗುವ ಸಾಧ್ಯತೆ ಇಲ್ಲದೇ ಇದ್ದಾಗ, ಸುಮ್ಮನಿರಲು ಸಾಧ್ಯವಿಲ್ಲದೇ ಇದ್ದಾಗ ತಾನು ತನ್ನದೇ ಆದ ಲೋಕವನ್ನು ಸೃಷ್ಟಿಸಿಕೊಳ್ಳುತ್ತದೆ. ಆ ಲೋಕವನ್ನು ಸ್ವಪ್ನ ಲೋಕ ಎಂದು ಕರೆಯುತ್ತಾ. ಈಗ ಜಾಗೃತದಲ್ಲಿ ಅದು ಚಿಗುರುಡಿದ ಮೇಲೆ ಯಾಕೆ ತೊಡಗಬಾರದು? ಆಗ್ತದ ನೋಡ್ರಿ, ಈಗ ಜಾಗೃತದಲ್ಲಿ ನಮಗೆ ಮಾಮಾಜಿರನ್ನು ಹೋಗಬೇಕು ಅಂತ ಮನಸ್ಸಾಗ್ತದೆ. ನಾವು ಮಾಮಾಜಿರನ್ನು ಹೋಗ್ತೀವಿ, 12 ಗಂಟೆಗೆ ಊಟ ಮಾಡಬೇಕು ಅಂತ ಮನಸ್ಸಾಗ್ತದೆ, 12ಕ್ಕೆ ಊಟ ಮಾಡ್ತೀವಿ. ಹಾಗೆ ನಮ್ಮಲ್ಲಿ ವಾಸನಾ ಚಿಗುರಿದಾಗ ಅದು ಚಟುವಟಿಕೆ ಇದಾಗ ತೊಡಗಬಾರದು. ತೊಡಗುವ ಸಾಧ್ಯತೆ ಇಲ್ಲದೆ ಇದ್ದಾಗ ಅಂತ, ಸಾಧ್ಯತೆ ಇಲ್ಲದೆ ಇದ್ದಂತಹ ಪ್ರಸಂಗ ಯಾವಾಗ ಬರ್ತದೆ? ವ್ಯಾವಹಾರಿಕ ಕಟ್ಟುಪಾಡುಗಳು, ಧರ್ಮ ಅಧರ್ಮದ ಸೂಕ್ಷ್ಮತೆಗಳು, ಧರ್ಮಾಧರ್ಮದ ಸೂಕ್ಷ್ಮತೆಗಳು, ಭೌತಿಕವಾದ ಅಸಹಾಯಕತೆಗಳು, ವಿಕಲತನ. ನೋಡಬೇಕು ಅಂತ ಮನಸ್ಸಿರ್ತದೆ, ನೋಡುವ ಸಾಧ್ಯತೆನೂ ಇರ್ತದೆ, ಆದ್ರೆ ಕಣ್ಣು ಕಟ್ಟಿರ್ತಾರೆ, ಆಪರೇಷನ್ ಆಗಿರ್ತದೆ, ವಿಕಲತನ. ನಡ್ಕೊಂಡು ಹೋಗ್ಬೇಕು ಅಂತ ಮನಸ್ಸು ಇರ್ತದೆ, ಫುಟ್ಬಾಲ್ ಆಡಬೇಕು ಅಂತ ಮನಸ್ಸು ಇರ್ತದೆ, ಆದ್ರೆ ಕಾಲಿಗೆ ಗಾಯವಾಗಿ ಬ್ಯಾಂಡೇಜ್ ಕಟ್ಟಿರ್ತಾರೆ, ಅಸಹಾಯಕತೆ, ವಿಕಲತನ. ಅವಾಗಿ ಭೌತಿಕವಾಗಿ ಚಟುವಟಿಕೆಯನ್ನು ಮಾಡಲಿಕ್ಕೆ ಆಗುತ್ತೆ. ಇಚ್ಛಾ ಚಿಗುರು ಹೊಡೆದಿರ್ತದೆ, ಚಿಗುರು ಒಡೆದು ಬಿಟ್ಟಿರ್ತದೆ, ಸುಮ್ಮನಿರ್ಲಿಕ್ಕೂ ಆಗೋದಿಲ್ಲ. ಇನ್ನು ಚಿಗುರು ಒಡೆದಿರಲ್ಲ ಅಂತಂದ್ರೆ ಮೊಳಕೆ ಒಡೆದಿಲ್ಲ ಅಂದ್ರೆ ಪ್ರಶ್ನೆ ಬೇರೆ ಇತ್ತು. ಮೊಳಕೆ ಒಡೆದು ಬಿಟ್ಟಿದೆ, ಸುಮ್ಮನಿರ್ಲಿಕ್ಕೂ ಆಗೋದಿಲ್ಲ. ಏನ್ ಮಾಡಬೇಕು? ಸ್ವಪ್ನದಲ್ಲಿ ಫುಟ್ಬಾಲ್ ಆಡ. ಸರಿ ಹೋಗ್ತೀವಿ, ವಾಸನ ಖರ್ಚು ಆಯ್ತು, ಕೆಲಸನೂ ಆಯ್ತು. ಆ ಲೋಕವನ್ನ ಸ್ವಪ್ನ ಲೋಕ ಅಂತ ಕರೆ. ಅವಿವೇಕಿಗಳು ಇದ್ರ ಮೇಲೆ ಮತ್ತೆ ಜಿಜ್ಞಾಸೆ ಶುರು ಮಾಡ್ತಾರೆ, ಇದು ಚಲೋನೋ ಕೆಟ್ಟನೋ, ಇಂಥ ಸ್ವಪ್ನ ಸರಿನಾ, ಇಂಥ ಸ್ವಪ್ನ ಸರಿನಾ, ಇಂಥ ಸ್ವಪ್ನ ಬಿದ್ರೆ ಏನಾಗ್ತದೆ, ಇಂಥ ಸ್ವಪ್ನ ಬಿದ್ರೆ ಏನಾಗ್ತದೆ, ಯಾವ ಸಮಯ ಬಿತ್ತು? ಅಷ್ಟೇ ಗಳಿಗೆ 4 ಕಾಲ ಆಗಿತ್ತು ನೋಡ್ರಿ, ಮತ್ತೊಂದು ತಲೆ ಎಲ್ಲಾ ಸ್ವಪ್ನ ಸೇರಿ 3 ಸೆಕೆಂಡ್ 4 ಸೆಕೆಂಡ್ ಇರ್ತದೆ ಅಷ್ಟೇ. ತಿಳುವಳಿಕೆ ಇದ್ದವರು, ಈ ವಿಜ್ಞಾನವನ್ನು ಅರಿತವರು ನಿರ್ಧಾರಕ್ಕೆ ಬಂದ ಅಲ್ಲಿ ದೀರ್ಘವಾದ ಸ್ವಪ್ನ ಅಂದ್ರೆ 7 ಸೆಕೆಂಡ್ ಅಂತ. ನನ್ನ ಮನಸ್ಸು ಎಷ್ಟು ಸೂಕ್ಷ್ಮವಾಗಿ ಎಷ್ಟು ಅಗಾಧವಾದ ಕೆಲಸ ಮಾಡ್ತದೆ ನಿಮಗೆ ಅಂದಾಜಿರಲಿ. ಅತಿ ದೀರ್ಘವಾದ ಕನಸು 7 ಸೆಕೆಂಡ್ಸ್. ನಮಗೇನ್ ಅನಿಸುತ್ತದೆ? ರಾತ್ರಿ ಕನಸು ಕಂಡಿವೆ ಅನಿಸ್ತದೆ, ಬೆಳಗಿನ ತನಕನು ಕನಸು ಕಾಣಲಿಕ್ಕೆ ಇರ್ತೀವಿ ಅನಿಸ್ತದೆ. ಏನು ವಿಚಿತ್ರವಾದ ಮನಸ್ಸು, ಮನಸ್ಸಿನ ವೇಗ ಎಷ್ಟು ಸ್ಪೀಡ್! ಇಲ್ಲಿಂದ ಅಮೆರಿಕಕ್ಕೆ ಹೋಗಿ 4 ತಿಂಗಳ ಅಮೆರಿಕದಲ್ಲಿ ಸಮಯ ತಗದು ಆಮೇಲೆ ವಾಪಸ್ ಇಲ್ಲಿ ಬರ್ತೀಯ, ಇದಷ್ಟು ಕನಸಿನಾಗ ಬರೀ 2 ಸೆಕೆಂಡ್ಗಳು ಮುಗಿದು. ಅಮೆರಿಕ ಏನ್ ಅದು ಇನ್ನೂ ಅವಳ ಹೆಸರೇನು ನಾಚೆ ಅವಳ ಅವಳು ಟ್ರೈನಿಂಗ್ಗೆ ತೋರೋ ಟೈಮ್ನೊಳಗೆ ಎಷ್ಟು ಸವಾರಿ ಮಂಗಳ ಲೋಕಕ್ಕೆ ಹೋಗಿ ಬಂದಿರ್ಬೋದು ಅವರು. ದಿವಸಾನು ಕನಸು ಕಾಣ್ತಾರೆ, ಅದೇ ನಾ ಮಂಗಳಕ್ಕೆ ಹೋದೆ, ನಾ ಮಂಗಳ ಗ್ರಹಕ್ಕೆ ಹೋದೆ, ನನ್ನ ಮಂಗಳ ಗ್ರಹಕ್ಕೆ ಹೋದೆ, ನನ್ನ ಮಂಗಳ ಗ್ರಹಕ್ಕೆ ಹೋದೆ. ಭಾರಿ ಆಶ್ಚರ್ಯ ಮನಸ್ಸು ಅನ್ನೋದಿಂದ ಭಾರಿ ಆಶ್ಚರ್ಯ. ಸ್ವಪ್ನ ಏನೇನ್ ಮಾಡ್ತಾನೆ ಜಾಗೃತದಲ್ಲಿ, ಯಾವಾಗ ಸಾಕು ಅನಿಸ್ತದೆ ಸ್ವಪ್ನಕ್ಕೆ ಹೋಗ್ತಾನೆ, ಎರಡೂ ಸಾಕು ಅನಿಸಿದಾಗ ನಿದ್ರೆ ಹೋಗ್ತಾನೆ, ನಿದ್ರೆನೂ ಸಾಕಪ್ಪ ಅನಿಸಿದಾಗ ಮತ್ತೆ ಎಚ್ಚರಿಕೆ ಬರ್ತಾನೆ, ಮತ್ತೆ ಸ್ವಪ್ನಕ್ಕೆ ಹೋಗ್ತಾನೆ. ಹೀಗೆ ಪರಿಭ್ರಾಮಿತ ಇವನು ಭ್ರಮಿಸ್ತಾ ಇರ್ತಾನೆ. ಸುಷುಪ್ತಿ ಕಾಲೇ ಸಕಲೇ ವಿಲೀನೆ, ಇದು ಎಲ್ಲವನ್ನು ಬಿಟ್ಕೊಂಡು ಕೊನೆಗೆ ಆ ಸುಷುಪ್ತಿ ಕಾಲದಲ್ಲಿ ನಿದ್ರಾ ಕಾಲದಲ್ಲಿ ತಮಃ ಅಭಿಭೂತ, ಏನು ಆ ತಮಸ್ಸು ಅಜ್ಞಾನದಿಂದ ಅಭಿಭೂತ ಮುಚ್ಚಿಕೊಂಡು ಕವಚಿಕೊಂಡು ಅದರಿಂದ ಅಜ್ಞಾನವನ್ನೇ ಹೊತ್ತುಕೊಂಡು ತನ್ನ ತಾನು ಬ್ಲ್ಯಾಂಕೆಟ್ ಮಾಡ್ಕೊಂಡ್ಬಿಡುತ್ತಾನೆ. ಯಾವುದರಿಂದ ಬ್ಲ್ಯಾಂಕೆಟ್ ಮಾಡ್ಕೊತಾನೆ? ಅಜ್ಞಾನದಿಂದ. ಆವಾಗ ಏನಾಗ್ತದೆ? ಸುಖರೂಪಂ ಈತಿ, ಅದು ಆನಂದವಾಗಿ ಇರ್ತದೆ. ಹೀಗೆ ಎಷ್ಟು ಜನ್ಮ, ಪುನಶ್ಚ ಜನ್ಮಾಂತರ ಕರ್ಮಯೋಗ ಸಯೇವ ಜೀವ ಸ್ವಪಿತಿ ಪ್ರಬುದ್ಧ. ಪುರತ್ರಯೇ ಕ್ರೀಡತಿ ಯಶ್ಚ ಜೀವ ತತಸ್ತು ಜಾತಂ ಸಕಲಂ ವಿಚಿತ್ರಂ. ಆಧಾರಮಾನಂದಮಖಂಡ ಬೋಧಂ ಯಸ್ಮಿನ್ ಲಯಂ ಯಾತಿ ಪುರತ್ರಯಂ ಚ ಪುನಶ್ಚ ಜನ್ಮಾಂತರ ಕರ್ಮಯೋಗಾತ್ ಸಯೇವ ಜೀವ ಸ್ವಪಿತಿ ಪ್ರಬುದ್ಧಃ. ಪುರತ್ರಯೇ ಕ್ರೀಡತಿ ಯಶ್ಚ ಜೀವಃ ತತಸ್ತು ಜಾತಂ ಸಕಲಂ ವಿಚಿತ್ರಂ. ಆಧಾರಮಾನಂದಮಖಂಡಬೋಧಂ ಯಸ್ಮಿನ್ ಲಯಂ ಯಾತಿ ಪುರತ್ರಯಂ ಚ. ಹೀಗೆ ಇವನು ಒಂದು ಜನ್ಮ ಕಳೆಯೋದಿಲ್ಲ, ಪುನಃ ಪುನಃ ಚ ಜನ್ಮಾಂತರ ಕರ್ಮಯೋಗ. ಅನೇಕ ಜನ್ಮಗಳಲ್ಲಿ ಹಿಂದೆ ಮಾಡಿದ ಅನೇಕ, ಹಿಂದೆ ಎತ್ತಿದ ಅನೇಕ ಜನ್ಮಗಳಲ್ಲಿ ಏನೇನು ಕರ್ಮಗಳನ್ನು ಹೊಂದಿದ್ದಾನೋ, ಕರ್ಮಗಳನ್ನು ಮಾಡಿದ್ದಾನೋ, ಸಯೇವ ಜೀವ ಸಪಿತಿ ಪ್ರಬುದ್ಧ. ದೀರ್ಘವಾದ ಈ ಕನಸಿನಿಂದ ಅವನಿಗೆ ಎಚ್ಚರಗೊಳ್ಳುತ್ತಾನೆ. ಸಪಿತಿ ಪ್ರಬುದ್ಧ, ಆ ಕನಸಿನಿಂದ ಎಚ್ಚರ ಆಗ್ತದೆ. ಏನಂತ ಎಚ್ಚರ ಆಗ್ತದೆ? ವಾಟ್ ಆಮ್ ಐ ಡೂಯಿಂಗ್, ಏನ್ ಮಾಡ್ತಾ ಇದ್ದೇನೆ? ಮತ್ತೆ ಮರಣ, ಜನ್ಮ ಮರಣ, ಜನ್ಮ ಮರಣ, ಮತ್ತೆ ಜನ್ಮ. ಈ ಎಚ್ಚರ ಮೊದಲು ಯಾಕಾಗ್ಲಿಲ್ಲ? ಯೋಗ ಕೂಡಿ ಬಂದಿಲ್ಲ. ಏನು ಯೋಗ ಕೂಡಿ ಬರಬೇಕು? ಅನೇಕ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದಂತಹ ಸುಕೃತಗಳು, ಪುಣ್ಯಗಳು, ಪುಣ್ಯರಾಶಿಗಳು, ಪ್ರಾರ್ಥನೆಗಳು, ಆ ಮೂಲಕವಾಗಿ ಈಶ್ವರ ಅನುಗ್ರಹ, ಪ್ರಸಾದ ಬುದ್ಧಿ ಎಲ್ಲ ಒಟ್ಟು ಸೇರ್ತಾರೆ. ಅವನು ಮಾಡಿದ ಸತ್ಕಾರ್ಯಗಳು, ಶ್ರೌತ ಕರ್ಮಗಳು, ಅವನು ಮಾಡಿದಂತಹ ಸ್ಮಾರ್ಥ ಕರ್ಮಗಳು, ದಾನಾದಿಗಳು, ದಾನ ಧರ್ಮಾದಿಗಳು ಎಲ್ಲ ಒಟ್ಟುಗೂಡ್ತವೆ. ಇಂಥದೇ ಅಂತದೇ ಅಂತಲ್ಲ, ಆಲ್ ಗುಡ್ ಥಿಂಗ್ಸ್ ದಟ್ ಹಿ ಹ್ಯಾಸ್ ಡನ್ ಬಿಫೋರ್, ಅವನಿಗೆ ಎಚ್ಚರ ಮೂಡ್ಬಿಡ್ತದೆ. ಸ್ವಪಿತಿ ಪ್ರಬುದ್ಧ. ಏನೇನು ಮಾಡಿದ ಮುಂಚೆ ಅವನು? ಪುರತ್ರಯೇ ಕ್ರೀಡತಿ, ಪುರತ್ರಯೇ ಕ್ರೀಡತಿ ಯಹ ಚಿರಜೀವ. ಅಲ್ಲಿ ಪುರತ್ರಯ ಜಾಗೃತ ಸ್ವಪ್ನ ಸುಷುಪ್ತಿಗಳಲ್ಲಿ ಅವನು ಕ್ರೀಡತಿ ಕ್ರೀಡಿಸ್ತಾ ಇರ್ತಾನೆ ಅನೇಕ ಜನ್ಮಗಳಲ್ಲಿ. ವಿಚಿತ್ರ ವಿಚಿತ್ರವಾದಂಥ ಭೋಗಗಳಲ್ಲಿ ಅವನು ಆನಂದಿಸ್ತಾ ಇರ್ತಾನೆ. ಮತ್ತೆ ಬರ್ತಾನೆ, ಮತ್ತೆ ಜಾಗೃತ ಬರ್ತಾನೆ, ಮತ್ತೆ ಸ್ವಪ್ನಕ್ಕೆ ಹೋಗ್ತಾನೆ, ಮತ್ತೆ ನಿದ್ರೆಗೆ ಹೋಗ್ತಾನೆ, ಮತ್ತೆ ಜನ್ಮ ಎತ್ತುತ್ತಾನೆ, ಮತ್ತೆ ಇರ್ತಾನೆ, ಮತ್ತೆ ಸಾವನ್ನ ಹೊಂತಾನೆ. ಹೀಗೆ ಜನ್ಮ ಜನ್ಮಾಂತರಗಳಲ್ಲಿ ಅವನು ಮಾಡಿದ ಕರ್ಮಗಳಿಂದ ಅವನು ಪ್ರಬುದ್ಧನಾಗ್ತಾನೆ, ಅವನು ವಿವೇಕಿಯಾಗಿ ಬೆಳೆದು ನಿಂತಿರ್ತಾನೆ. ಅವನು ಎಷ್ಟು ಮಟ್ಟಿಗೆ ಎಚ್ಚರಾಗಿ ನಿಂತಿರ್ತಾನೆ ಆ ಪುಣ್ಯ ಕರ್ಮಗಳಿಂದಾಗಿ, ಅವನು ಎಷ್ಟು ಮಟ್ಟಿಗೆ ಎಚ್ಚರಾಗ್ತಾನೆ ಅಂತಂದ್ರೆ, ಇವು ಯಾವೂ ನನಗೆ ಸಂಬಂಧವೇ ಇಲ್ಲ, ನಾನು ಸಾಕ್ಷಾತ್ ಜ್ಞಾನ ಸ್ವರೂಪನೇ ಇದ್ದೇನೆ. ಅದೇ ಆಧಾರಂ ಆನಂದಂ ಅಖಂಡ ಬೋಧಂ, ನಾನು ಜ್ಞಾನ ಅಖಂಡ ಬೋಧಂ, ನಾನು ಜ್ಞಾನ ಸ್ವರೂಪನೇ ಇದ್ದೇನೆ, ಎಲ್ಲವುಗಳಿಗೂ ಆಧಾರನಾಗಿದ್ದೇನೆ, ಅಖಂಡನಾಗಿದ್ದೇನೆ ಅನ್ನುವ ಪ್ರಬುದ್ಧ ಅನ್ನುವ ಎಚ್ಚರ ಅವನಿಗೆ ಮೂಡುತ್ತದೆ. ಮೊದಲು ಪುರತ್ರಯಗಳಲ್ಲಿ ಇವನು ಹೊರಳಾಡ್ತಾ ಇದ್ದ, ಕ್ರೀಡನ ಮಾಡ್ತಾ ಇದ್ದ. ಯಾವಾಗ ಎಚ್ಚರ ಹೊಂದುತ್ತಾನೋ ಆವಾಗ ಪುರತ್ರಯಂ ಇವನಲ್ಲಿ ಅಡಗಿ ಬಿಡುತ್ತ. ಈ ಮೂರು ಪುರಗಳು, ಈ ಪುರಗಳಲ್ಲಿ ಜಾಗೃತ ಸ್ವಪ್ನ ಸುಷುಪ್ತಿ, ಈ ಪುರ, ಈ ಪಟ್ಟಣಗಳು, ಈ ಪಟ್ಟಣಗಳಲ್ಲಿ ಇವನು ಕ್ರೀಡನ ಮಾಡ್ತಾ ಇದ್ದ ಅಜ್ಞಾನ ಸಮಯದಲ್ಲಿ. ಇದು ಬೇಡ ಇದು ಬೇಕ, ಇದು ಬೇಡ ಇದು ಬೇಕ, ಇಲ್ಲಿ ಅಲ್ಲಿ ಹೋಗೋಣ ಅಲ್ಲಿಂದ ಇಲ್ಲಿ ಹೋಗೋಣ ಹಂಗೆ ತಿರುಗಾಡ್ತಾ ಇದ್ದ, ಹುಚ್ಚ ನಾಯಿ ತಿರುಗಾಡದಂಗೆ. ಯಾವಾಗ ಪ್ರಬುದ್ಧನಾಗಿಬಿಟ್ಟ ಈ ಮೂರು ಲೋಕಗಳು ಅವನಲ್ಲಿ ಅಡಗಿ ಬಿಡ್ತ. ಮೊದಲು ಇವನು ಅವುಗಳ ಜೊತೆ ಇದ್ದ, ಈಗ ಅವು ಇವನಲ್ಲಿ ಬಂದು. ವೆರಿ ಬ್ಯೂಟಿಫುಲ್. ಯಸ್ಮಿನ್ ದಯಂ ಯಾತಿ ಪುರತ್ರಯಂ ಚ, ಅವನಲ್ಲಿ ಈ ಮೂರು ಪುರಗಳು ಏನಾಗ್ತವೆ, ಅವನಲ್ಲಿ ಅಡಗಿ ಹೋಗ್ತವೆ. ಲಯಂ ಯಾತಿ ಅಡಗ್ತಾವೆ ಅಂತ ಅವುಗಳ ಒಡೆಯನಾಗ್ತಾನೆ. ಮೊದಲು ಆ ಮೂರು ಪಟ್ಟಣಗಳ ದಾಸನಾಗಿದ್ದ, ಈಗ ಮೂರು ಪಟ್ಟಣಗಳಿಗೆ ಒಡೆಯನಾಗ್ತಾನೆ, ಯಜಮಾನಾಗ್ತಾನೆ. 14ನೇ ಶ್ಲೋಕ, 15ನೇ ಶ್ಲೋಕ. ಓಕೆ. ಏತಸ್ಮಾತ್ ಜಾಯತೆ ಪ್ರಾಣಃ ಮನಃ ಸರ್ವೇಂದ್ರಿಯಾಣಿ ಚ ಖಂ ವಾಯೋ ಖಂ ವಾಯುರ್ಜ್ಯೋತಿರಾಪಃ ಪೃಥಿವೀ ವಿಶ್ವಸ್ಯ ಧಾರಿಣಿ. ಏತಸ್ಮಾತ್ ಜಾಯತೆ ಪ್ರಾಣಃ ಮನಃ ಸರ್ವೇಂದ್ರಿಯಾಣಿ ಚ ಖಂ ವಾಯುರ್ಜ್ಯೋತಿರಾಪಃ ಪೃಥಿವೀ ವಿಶ್ವಸ್ಯ ಧಾರಿಣಿ. ಯಾವ ಮೂರು ಪುರಗಳು ಇವನಲ್ಲಿ ಅರಿಗೆ ಹೋಗಿದಾವೋ, ಇವನಲ್ಲಿ ಅಂದ್ರೆ ಯಾರಲ್ಲಿ, ಇವನು ಅಖಂಡ ಆನಂದ ಸ್ವರೂಪನಾದಂತಹ ಅನಂತಾತ್ಮನಾದಂತಹ ಸಚ್ಚಿದಾನಂದನೇ ನಾನು ಅನ್ನುವ ಎಚ್ಚರವನ್ನ ಹೊಂದಿದವನು ಯಾವನೋ ಅವನನ್ನ ಉದ್ದೇಶ ಹೇಳ್ತಾ ಇದ್ದಾರೆ. ಇಂತಹ ಆತ್ಮ, ಇಂತಹ ಸಚ್ಚಿದಾನಂದನಿಂದಲೇ ಪ್ರಾಣ ಜಾಯತೆ, ಮಾಯೆಯನ್ನ ಧರಿಸಿಕೊಂಡು ಮಾಯೆಯ ಮೂಲಕವಾಗಿ ಏನು ಹುಟ್ಟಿಕೊಂಡು ಪ್ರಾಣ. ಪಂಚಮಹಾಭೂತಗಳು ಎಲ್ಲವೂ ಹುಟ್ಟಿಕೊಂಡು ಆಕಾಶ ಅಣು ಇವನಿಂದ, ವಾಯು ಇವನಿಂದ, ಅಗ್ನಿಯು ಇವನಿಂದ, ನೀರು ಇವನಿಂದ, ಪೃಥ್ವಿಯು ಇವನಿಂದ, ಪ್ರಾಣವು ಇವನಿಂದ, ಇಂದ್ರಿಯಗಳು ಇವನಿಂದ, ಮಾಯಾ ಎನ್ನುವ ಮಾಧ್ಯಮವನ್ನ ಇಟ್ಟುಕೊಂಡು ಅದನ್ನು ಬಿಟ್ಟರೆ ನಿಮಗೆ ಈ ಜಗತ್ತಿನಲ್ಲಿ ಉತ್ತರ ಎಲ್ಲೂ ಸಿಗುತ್ತೆ. ಮಾಯೆಯಲ್ಲಿ ಶರಣಾಗತರಾದಾಗ ಮಾತ್ರ ಎಲ್ಲ ಗಂಟೆಗಳು ಬಿಡಿಸ್ಲಿಕ್ಕೆ ಶುರುವಾಗ್ತಾವೆ ಒಂದೊಂದೇ ಒಂದೊಂದೇ. ಹೇಗೆ ಗಂಟು ಹಾಕಿದ್ಯ ಅರ್ಥ ಆಗಲಿಲ್ಲ. ಆ ಮಾಯನ ಗಂಟು ಹಾಕಿರ್ತಾರೆ. ಆ ಮಾಯಾ ಗಂಟಿನ ಗುಟ್ಟು ಅವಳಿಗೊಬ್ಬಳಿಗೆ ಗೊತ್ತು. ಅದನ್ನ ಹೇಳ್ತಾರೆ ಪ್ರಾಣಃ ಮನಃ ಸರ್ವ ಇಂದ್ರಿಯಾಣ ಚ ಏತಸ್ಮಾತ್ ಜಾಯತೆ, ಈ ಆತ್ಮನಿಂದಲೇ ಹುಟ್ಟಿಕೊಂಡದ್ದಾಗಿದೆ. ಕೊಂಡಿ, ಲಾಕೆಟ್ಟು, ಡಾಲರು, ಚೈನು ಯಾರನ್ನ ಹುಟ್ಟಬಹುದು? ಎಲ್ಲ ಚಿನ್ನದಿಂದ. ಇನ್ನು 10 ಥರ ಲಾಕೆಟ್ ಇರಲಿ, 10 ಥರ ಡಾಲರ್ಸ್ ಇರಲಿ, 10 ಥರ ಕೊಂಡಿಗಳಿರಲಿ, ವಿಚಿತ್ರ ವಿಚಿತ್ರವಾದ ಚೈನುಗಳ ಎಳೆಯನ್ನ ಸೇರಿಸಿ ಒಂದೇ ಚೈನ್ ಅನ್ನು ಮಾಡಿ ಬರ್ತದೆ. ಒಂದ್ ಎಳೆ ಒಂದ್ ತರ, ಇನ್ನೊಂದ್ ಎಳೆ ಇನ್ನೊಂದ್ ತರ, ಮತ್ತೊಂದ್ ಎಳೆ ಮತ್ತೊಂದ್ ತರ. ಏನೋ ಅಂತಾರ ಆಮೇಲೆ ಮಾಮಾಜಿಕ ಇಂಗ್ಲಿಷ್. ಇನ್ನೊಂದದ ಅನೇಕ ಚೈನ್ಗಳು ಇರ್ತವೆ. ನೀವು ಹೇಳಿದ್ದು ನಿಮ್ಗೆ ಗೊತ್ತಾಗಿದೆ, ನನಗೆ ಗೊತ್ತಾಗಿದೆ, ಬೇರೆ ಹೆಸರಿದೆ ಅದಕ್ಕೆ. ನಾನು ನಿಮ್ಗೆ ಕೊಡ್ತೀನಿ ಸ್ಟಕ್ ಚೈನ್. ಇದು ಇಂಗ್ಲಿಷ್ ಪ್ಯೂರ್ ಕನ್ನಡ ಶಬ್ದ. ಹತ್ತೇಳೆ ಚೈನ್ ಇತ್ತು ಒಂದು ಸಣ್ಣವರಿಂದ ನೋಡಿ ಹತ್ತು ಎಳೆ ಚೈನ್. ಅವಾಗ ನನ್ನ ತಾಯಿ ಅದು ಯಾವ ಹೆಸರು ಉಪಯೋಗ ಮಾಡ್ತಿದ್ರು? ಮೋಪ್. ಮೋಪ್ ಏನಿದ್ರೆ ಎಲ್ಲ ಚಿನ್ನವೇ ತಾನೆ. ಎಷ್ಟು ಎಳೆ ಇದ್ರೇನು, ಎಷ್ಟು ಡಾಲರ್ ಇದ್ರೇನು, ಎಷ್ಟು ರಾಕೆಟ್ ಇದ್ರೇನು, ಇದು ಚಿನ್ನವೇ ಎನ್ನುವ ಜ್ಞಾನದಲ್ಲಿ ಅವು ಎಲ್ಲವೂ ಹೇಗೆ ಅಡಗಿಕೊಂಡು ಬಿಟ್ಟವೋ ಹಾಗೆ ನಾನು ಆತ್ಮನೇ ಅನ್ನುವ ಎಚ್ಚರದಲ್ಲಿ ಎಲ್ಲವೂ ಅರಿವು. ಅವನಿಂದಲೇ ಎಲ್ಲವೂ ಹೊರ ಬಂದಿರ್ತದೆ. ಅವನಿಂದಲೇ ಮನಸ್ಸು, ಬುದ್ಧಿ, ಪ್ರಾಣ, ಇಂದ್ರಿಯ ಎಲ್ಲ ಅವನಿಂದ. ಖಂ, ವಾಯು, ಜ್ಯೋತಿ, ಆಪ ನೋಡಿ, ಇದೆ ಆಕಾಶ, ವಾಯು, ಅಗ್ನಿ, ನೀರು, ಪೃಥ್ವಿ. ಯಾವ ಪೃಥ್ವಿ? ವಿಶ್ವಸ್ಯ ಧಾರಿಣಿ ಪೃಥ್ವಿ, ಸಮಸ್ತ ವಿಶ್ವವನ್ನು ಧರಿಸಿರುವಂತಹ ಇದು ವಿಶ್ವ, ಸಮಸ್ತ ಜೀವರಾಶಿಗಳು. ಏಕೆಂದ್ರೆ ಈ ಪೃಥ್ವಿ ಮಂಗಳವನ್ನು ಹೆಂಗ್ ಧರಿಸ್ತದೆ, ಈ ಪೃಥ್ವಿ ಶುಕ್ರ ಗ್ರಹವನ್ನು ಹೇಗೆ ಧರಿಸ್ತದೆ, ಈ ಪೃಥ್ವಿ ಗುರುಗ್ರಹವನ್ನು ಹೇಗೆ ಧರಿಸ್ತದೆ, ಸೂರ್ಯನು ಧರಿಸಿದ್ದಾನವನ್ನೆಲ್ಲ. ಮತ್ತು ವಿಶ್ವಸ್ಯ ಅಂತ ನೀವು ಹೇಳ್ತಾ ಇದ್ದೀರಾ, ಅವಾಗ ಏನ್ ಅರ್ಥ ಕೊಡ್ತೀರಿ? ಸಮಸ್ತ ಜೀವರಾಶಿಗಳನ್ನ ವಿಶ್ವಸ್ಯ ಧಾರಿಣಿ ಪೃಥ್ವಿ. ಏತಸ್ಮಾತ್, ಈ ಆತ್ಮನಿಂದಲೇ, ಈ ಸಚ್ಚಿದಾನಂದ ಆತ್ಮನಿಂದಲೇ ಚಾಯತೆ ಹುಟ್ಟಿಕೊಂಡಿದೆ. ಏನೇನು ಹುಟ್ಟಿಕೊಂಡಿದೆ? ಪ್ರಾಣಃ ಮನಃ ಸರ್ವ ಇಂದ್ರಿಯಾಣಿ. ಸರ್ವ ಇಂದ್ರಿಯಾಣಿಯೊಳಗೆ ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳು, ಅಂತರೇಂದ್ರಿಯಗಳು, ಬಾಹ್ಯೇಂದ್ರಿಯಗಳು. ಕಂ, ವಾಯು, ಜ್ಯೋತಿ, ಆಪಹಾನಿ, ವಿಶ್ವಸ್ಯ ಧಾರಿಣಿ, ಎಲ್ಲವೂ ಹುಟ್ಟಿಕೊಂಡಿದೆ. 16ನೇ ಶ್ಲೋಕ. ಯತ್ ಪರಂ ಬ್ರಹ್ಮ ಸರ್ವಾತ್ಮ ವಿಶ್ವಸ್ಯಾಯತನಂ ಮಹತ್ ಸೂಕ್ಷ್ಮ ಸೂಕ್ಷ್ಮತರಂ ನಿತ್ಯಂ ತತ್ವಮೇವ ತ್ವಮೇವ ತತ್. ಯತ್ ಪರಂ ಬ್ರಹ್ಮ ಸರ್ವಾತ್ಮ ವಿಶ್ವಸ್ಯಾಯತನಂ ಮಹತ್ ಸೂಕ್ಷ್ಮ ಸೂಕ್ಷ್ಮತರಂ ನಿತ್ಯಂ ಸೂಕ್ಷ್ಮ ಸೂಕ್ಷ್ಮತರಂ ನಿತ್ಯಂ. ಇಲ್ಲ ಸೂಕ್ಷ್ಮಾತ್ ಸೂಕ್ಷ್ಮಾತ್ ತಿದ್ಕೊಡಿ, ಸೂಕ್ಷ್ಮಾತ್ ಸೂಕ್ಷ್ಮತರಂ, ಸೂಕ್ಷ್ಮ ಸೂಕ್ಷ್ಮತರಂ ನಿತ್ಯಂ ತತ್ವಮೇವ ತತ್. ಇಷ್ಟು ವಿಚಾರಗಳನ್ನು ಹೇಳಿದಾಗ ಈಗ ಶಿಷ್ಯನು ಸಿದ್ಧನಾಗಿದ್ದಾನೆ. ಯಾವುದಕ್ಕೆ ಸಿದ್ಧನಾಗಿದ್ದಾನೆ? ಆತ್ಮಜ್ಞಾನದ ಸಾಕ್ಷಾತ್ ಮಹಾವಾಕ್ಯವನ್ನು ಶ್ರವಣ ಮಾಡಲಿಕ್ಕೆ ಈಗ ಸಿದ್ಧನಾಗಿದ್ದಾನೆ. ಆ ಸಿದ್ಧತೆಯಲ್ಲಿ ಇರುವುದನ್ನು ಕಂಡಂತ ಗುರು ಹೇಳ್ತಾನೆ, ಯಾವುದನ್ನ ಒಂದು ಸಬ್ಜೆಕ್ಟ್ ಅಂತ ನೀನು ಇಷ್ಟು ತನಕ ಅಧ್ಯಯನ ಮಾಡ್ತಾ ಇದೆಯೋ ತತ್ ತ್ವಮೇವ, ಅದು ನೀನೇ ಆಗಿದ್ದೀಯ. ತ್ವಮೇವ ತತ್, ನೀನು ಅದೇ ಆಗಿದ್ದೀಯ, ಅದು ನೀನೇ ಆಗಿದ್ದೀಯಾ, ನೀನು ಅದೇ ಆಗಿದ್ದೀಯ. ಯಾವುದದು? ಯತ್ ಪರಂ ಬ್ರಹ್ಮ. ಯಾವುದು ಅತ್ಯಂತ ಹೆಚ್ಚಿನದಾದ ಬ್ರಹ್ಮ ಅನಿಸಿಕೊಂಡಿದೆಯೋ, ಸರ್ವಾತ್ಮ ಎಲ್ಲವನ್ನೂ ತುಂಬಿಕೊಂಡಿದೆಯೋ, ವಿಶ್ವಸ್ಯ ಆಯತನಂ ಮಹತ್, ಸಮಸ್ತ ವಿಶ್ವಕ್ಕೆ ಯಾವುದು ಆಯತನ, ಅಧಿಷ್ಠಾನ ಕಾರಣ ಅಂತ ಬರ್ತದೆ. ಆಯತನ ಶಬ್ದ ಅಧಿಷ್ಠಾನ ಕಾರಣ. ಅಧಿಷ್ಠಾನ ಕಾರಣದ ವಿಶೇಷತೆ ಏನು ಅಂತಂದ್ರೆ, ತಾನು ಬರ್ಕೊಡು, ತಾನು ತನ್ನಲ್ಲಿ ಯಾವ ವಿಕಾರವನ್ನು ಹೊಂದದೆ, ಆಗುವ ಎಲ್ಲ ವಿಕಾರಗಳಿಗೆ ಅವಕಾಶ ಮಾಡಿಕೊಡುತ್ತದೆಯೋ ಅದನ್ನ ಅಧಿಷ್ಠಾನ ಕಾರಣ ಅಂತ ಕರೀತಾರೆ. ಉದಾಹರಣೆ, ಹಗ್ಗವು ತನ್ನಲ್ಲಿ ಯಾವ ವಿಕಾರಗಳನ್ನು ಹೊಂದದೆ, ಇಟ್ಟುಕೊಳ್ಳದೆ, ಹಾವು ಎನ್ನುವ ಎಲ್ಲ ವಿಕಾರಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದರಿಂದ ಹಾವಿಗೆ ಹಗ್ಗವು ಅಧಿಷ್ಠಾನ ಕಾರಣ. ಹಾಗೆ ಬ್ರಹ್ಮನು ಸಮಸ್ತ ಸೃಷ್ಟಿಗೆ ಆಯತನವಾಗಿದ್ದಾನೆ ಅಂತ ಉಪನಿಷತ್ತು ಹೇಗಿದೆ? ಸೂಕ್ಷ್ಮಾತ್ ಸೂಕ್ಷ್ಮತರಂ. ಹೇಗಿದೆ ಅದು ಬ್ರಹ್ಮ? ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮವಾಗಿದೆ. ಹಿಂದಕ್ಕಿತ್ತಂತೆ ಕಾಣಿಸ್ತದೆ ಸರ್, ಇವತ್ತೇ ನಿಲ್ಲಿಕ್ಕಿಲ್ಲಲ್ಲ. ಇಲ್ಲಪ್ಪ, ನಿತ್ಯಂ ಅಂತಹ ಆ ಆತ್ಮತತ್ವವೇ ನೀನಾಗಿದ್ದೀಯ, ನೀನೇ ಆ ಆತ್ಮನಾಗಿದ್ದೀಯ.